ಎಂದು ಶ್ರುತಿ ಸಾರುತಿಗುದು ಹರಿದೀನದಲ್ಲಿ ಉಂಡ ನರಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತಿಗುದು ಹರಿದೀನದಲ್ಲಿ ಉಂಡ ನರಗೆ क्षीराम्बुधिशयन पूजे संतत क्षीराम्बुधिशयन पूजे संतोषदिन्दली माडिद जनरिगे संतोषदिन्दली माडिद नररिगे अनंत फल विवा पुरंदर ಪದು ಎಂದು ಶ್ರುತಿ ಸಾರುತಿದು ಹರಿದಿನದಲ್ಲಿ ಉಂಡನೆ.